ಪರಮಾತ್ಮನ ಸ್ವರೂಪ ಏನು ಅನ್ನುವುದನ್ನ ತೇ ಸಂಪ್ರವಕ್ಷಾಮೆ ನಿನಗೆ ಚೆನ್ನಾಗಿ ಹೇಳಿಕೊಡುತ್ತೇನೆ. ಮನುಷ್ಯನು ಇದನ್ನು ತಿಳಿದದ್ದೇ ಆದರೆ ನರಹ ಯದು ವಿಜ್ಞಾಯ ಬಂಧಾತ್ ಮುಕ್ತ, ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಕೈವಲ್ಯಂ ಅಶ್ನುತೆ, ಅವನನ್ನ ಮುಕ್ತನು ಎಂದು ಕರೆಯಬಹುದು. ಏನಂತ ಹೇಳಿಕೊಡ್ತೀರಿ ನಮಗೆ, ಯಾವ ರೀತಿ ಹೇಳಿಕೊಡ್ತೀರಿ? ಸಂಪ್ರವಕ್ಷ್ಯಾಮಿ ಅಂತ ಬೇರೆ ಹೇಳ್ತೀರಾ, ಚೆನ್ನಾಗಿ ಹೇಳಿಕೊಡ್ತೀನಿ ಅಂತ ಹೇಳಿದ್ದೀರಾ, ಏನನ್ನ ಹೇಳಿಕೊಡ್ತೀರಾ? ಅಸ್ತಿ ಕಶ್ಚೇ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಆಗಿದೆ ಇದು. ಕಶ್ಚಿತ್ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯ ಲಂಬನಃ ಅಸ್ತಿ. ಅಹಂ ಯಾವ ವೃತ್ತಿಯನ್ನು ಹೊಂದದೆ ಹೋದರೆ ಅದು ಆತ್ಮ. ಅದು ಯಾವ ವೃತ್ತಿಯನ್ನು ಹೊಂದದೆ ಹೋದರೆ ಅದು ಆತ್ಮ. ಆ ಆತ್ಮನೇ ವೃತ್ತಿ ಸಹಿತವಾದಾಗ ಅಹಂಕಾರ ಜೀವ ಅನ್ಸುತ್ತೆ. ಸುಖ ವೃತ್ತಿ ಸುಖಿ ಜೀವ, ದುಃಖ ವೃತ್ತಿ ದುಃಖಿ ಜೀವ, ಸಿಟ್ಟಿನ ವೃತ್ತಿ ಸಿಟ್ಟಿನ ಜೀವ. ತಾನೇ ತಾನಾಗಿರುವ ಆತ್ಮ ವೃತ್ತಿ ಸಹಿತವಾಗಿ ಅಸೋಸಿಯೇಟೆಡ್ ವೃತ್ತ ವೃತ್ತಿ. ಅದನ್ನೇ ಹೇಳ್ತಾರೆ ಪ್ರತ್ಯಯ ಲಂಬನಃ ಅಹಂ. ಎಂತ ಅಹಮಿದು? ಪ್ರತ್ಯಯ ಲಂಬನಃ, ವೃತ್ತಿ ಅವಲಂಬಿತವಾದ ನಾನು. ಶುದ್ಧ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಿ, ವೃತ್ತಿ ಅವಲಂಬಿತವಾದ ನಾನು ಜೀವ ಅಂತಾದ್ರೂ ಕರಿಬಹುದು, ಈಗೋ ಅಂತಾದ್ರೂ ಕರಿಬಹುದು, ಅಹಂ ಅಂತಾದ್ರೂ ಕರಿಬಹುದು. ವೃತ್ತಿ ಅವಲಂಬನ ರಹಿತವಾದ ನಾನು ಅದು ಶುದ್ಧ ಆತ್ಮ. ಪಾತ್ರ ಸಹಿತವಾದ ನಾನು ನಟ, ಪಾತ್ರರಹಿತವಾದ ನಾನು ರಾಜಕುಮಾರ. ಪಾತ್ರ ಸಹಿತವಾದ ನಾನು ಇನ್ಸ್ಪೆಕ್ಟರ್, ಡಾಕ್ಟರ್, ರಾಜ. ಇವು ಪಾತ್ರ ಸಹಿತ. ಹಾಗಾದ್ರೆ ಪಾತ್ರರಹಿತ ಯಾರವನು? ಕೇವಲ ರಾಜಕುಮಾರ, ನಟ ಸಾರ್ವಭೌಮ ರಾಜಕುಮಾರ. ಈ ಶರೀರ, ಈ ಅನ್ನಮಯ ಕೋಶ, ಈ ಪ್ರಾಣಮಯ ಕೋಶ, ಈ ಭಾಷಾ, ಈ ದೇಶ, ಇವೆಲ್ಲವೂ ನಾವು ಸಮಯಕ್ಕೆ ಅನುಸರಿಸಿ ವಹಿಸಿಕೊಂಡಿರುವ ಪಾತ್ರಗಳು. ಪಾತ್ರ ಕಳಚೋ ಅವಶ್ಯಕತೆ ಇಲ್ಲ. ಇದು ಪಾತ್ರ ಅಂತ ಗುರುತಿಸ್ಬಿಟ್ರೆ ಸಾಕು, ತಾನೇ ಕಳಚೋಗಿರ್ತದೆ. ಯಾರೋ ಪ್ರವಚನದಲ್ಲಿ ಹೇಳಿದರು, ನೋಡಪ್ಪ ತಂದೆ ಅನ್ನೋದೊಂದು ಒಂದು ಪಾತ್ರ, ಅದು ಮಕ್ಕಳ ಸಂಬಂಧವಾಗಿ ನೀನು ವಹಿಸಿಕೊಳ್ಳಬೇಕಾದ ಒಂದು ಪಾತ್ರ ಅದು. ನೀನು ಆ ಪಾತ್ರವನ್ನು ನಾಶ ಮಾಡಿಯೇ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇವನೇನು ಮಾಡಬೇಕು? ಏನು ಮಾಡಬೇಕು? ಟಿಕ್ಕಂಟಿ ತೊಗೋಬೇಕು, ಪಾಲಿಡೋಲ್ ತೊಗೋಬೇಕು, ನೇಣು ಹಾಕ್ಕೋಬೇಕು. ಯಾಕೆ ಏನು ನಾಶ ಮಾಡಬೇಕಾಗಿದೆ ಅವನಿಗೆ? ಪಾತ್ರವನ್ನು ನಾಶ ಮಾಡಲಿಕ್ಕೆ ನೀನೇನು ಮಾಡಬೇಕಾಗಿಲ್ಲ. ಪಾತ್ರವನ್ನು ಪಾತ್ರ ಅಂತ ನೀನು ವಿವೇಕದಿಂದ ಗುರುತಿಸಬೇಕು. ಕನ್ನಡಿ ಎದುರಿಗೆ ಹೋಗಿ ನಿಂದಿರ್ತಾನೆ, ಮುಖದ ಮೇಲೆ ಕಪ್ಪತ್ತು, ಹಣೆ ಮೇಲೆ ಕಪ್ಪತ್ತಿರ್ತದೆ, ಬಟ್ಟೆ ತೊಗೊಂಡು ಒರೆಸೋತಾನೆ ಮತ್ತು ಕಪ್ಪಾಗೆ ಇರ್ತದೆ, ಒದ್ದೆ ಬಟ್ಟೆ ಮಾಡಿ ಒರೆಸೋತಾನೆ ಮತ್ತು ಕಪ್ಪು ಹಾಗೆ ಇರ್ತದೆ. ಏನು ಮಾಡಿದ್ರು ಹೋಗೋದಿಲ್ಲ, ಸೋಪಸ್ತಾನೆ ಹೋಗೋದಿಲ್ಲ. ಯಾರು ನಗ್ನಗ್ತಾ ಹೇಳ್ತಾರೆ ಹಾಸ್ಯ ಮಾಡಿ, ಮೂರ್ಖ ನಿನ್ನ ಮುಖ ಚಂದಾಗೇ ಇದೆ, ಅದಕ್ಕೆ ಏನಾಗಿಲ್ಲ, ಆದರೆ ಆ ಕಪ್ಪು ಎಲ್ಲಿ ಹತ್ತಿದೆ, ಕನ್ನಡಿ. ಹೂ ಹೌದಾ, ಕನ್ನಡಿ ಹತ್ತಿದ್ಯಾ, ಆ ಕನ್ನಡಿ ಇರೋ ತನಕ ನನ್ನ ಮುಖ ಹಿಂಗೆ ಇರ್ತದೆ ಅಂತೇಳಿ ಒಂದು ಒಂದು ಕಲ್ಲು ತಗೊಂಡು ಆ ಗ್ಲಾಸನ್ನು ಒಡೆದು ಹಾಕುವ ಅವಶ್ಯಕತೆ ಇದೆಯಾ? ಕಮಾನ್, ವಿವೇಕ ಹೇಗೆ ಕೆಲಸ ಮಾಡ್ತದ ನಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಜ್ಞಾನ ಗೌಣ ಅಂತ ಎಲ್ಲರೂ ಅನ್ಕೊಂಡಾರೆ, ಜ್ಞಾನ ಬರೀ ತೇರಿ ಅನ್ಕೊಂಡಿದ್ದಾರೆ, ಜ್ಞಾನದಲ್ಲಿ ಏನು ಪ್ರಾಕ್ಟಿಕ್ಯಾಬಿಲಿಟಿ ಇಲ್ಲ ಅನ್ಕೊಂಡಿದ್ದಾರೆ. ತೋರಿಸ್ತೇನೆ ಈಗ ನಿಮಗೆ. ಯಾವಾಗ ಕಪ್ಪು ನನಗತ್ತಿಲ್ಲ, ಕಪ್ಪು ಈ ಒಂದು ಕನ್ನಡಿಗೆ ಇದೆ ವಿನಃ ಅದು ನನಗೆ ಹತ್ಕೊಂಡಿಲ್ಲ ಅನ್ನುವ ಈ ಎಚ್ಚರ ಯಾವ ಕ್ಷಣ ಮೂಡುತ್ತದೋ ಆ ಕ್ಷಣವೇ ಅವನು ಆ ಕನ್ನಡಿಯ ಎಲ್ಲ ಭಾವಗಳನ್ನು ದಾಟಿಬಿಟ್ಟ. ಕನ್ನಡಿ ಒಡೆಯುವ ಅವಶ್ಯಕತೆ ಅವನಿಗೆ ಬರಲಿಲ್ಲ. ಕನ್ನಡಿಯ ಮೇಲೆ ಕಪ್ಪಿನೂ ಹಾಗೆ ಇರ್ತದೆ, ಆದರೆ ಅವನು ಆ ಭಾವವನ್ನು ದಾಟಿಬಿಟ್ಟಿರ್ತಾನೆ. ಈ ದಾಟುವಿಕೆ, ಈ ಪಾರಾಗುವಿಕೆ, ಈ ಕಳಚಿಕೊಳ್ಳುವಿಕೆ ಹೇಗೆ ಸಾಧ್ಯ ಆಯ್ತಪ್ಪ? ಏನು ಸರ್ಕಸ್ ಮಾಡ್ದ? ಹಿಂಗ್ ಹೋಗಿ ಬಂದು ಮತ್ತೆ ನೋಡ್ದ, ಓಹೋ ಕಪ್ಪು ಕನ್ನಡಿ ಹತ್ತಿದೆ. ಹಿಂಗ್ ಹೋದ ಮತ್ತೆ ಹಿಂಗ್ ಬಂದ, ಓಹೋ ಕಪ್ಪು ಕನ್ನಡಿ ಹತ್ತಿದೆ. ಮೇಲೆ ಹೋಗಿ ಕೆಳಗೆ ಬಂದ, ಓಹೋ ಕಪ್ಪು ಕನ್ನಡಿ ಹತ್ತಿದೆ ಅಂತ ಪ್ರಾಕ್ಟಿಕಲಿ ಹತ್ತಿಪ್ಪತ್ತು ಸಲ ಅದನ್ನ ನೋಡಿ ನೋಡಿ ನೋಡಿ ನೋಡಿ ನೋಡಿ ನೋಡಿ ಅದು ಹತ್ತಿದೆ ಹತ್ತಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಆ ಮೂಲಕವಾಗಿ ದಾಟಿದ್ನ. ಜಸ್ಟ್ ಅ ಸಿಂಪಲ್ ಶಿಯರ್ ನಾಲೆಜ್, ಜ್ಞಾನ ಮಾತ್ರದಿಂದ ಆ ಕನ್ನಡಿಯ ಭಾವದಿಂದ ಬಿಡುಗಡೆಯನ್ನು ಹೊಂದಿದ. ಹೇಗೋ ಸುಸ್ಪಷ್ಟ ನಿಸ್ಸಂದೇಹ ನಿಸ್ಸಂಶಯವಾದಂತಹ ಪ್ರಶ್ನಾತೀತವಾದಂತಹ ಆತ್ಮನೇ ನಾನು ಎನ್ನುವ ಜ್ಞಾನದಿಂದ ಇವನು ಆ ಸೌಭಾಗ್ಯವನ್ನು ಪಡೆದು ಬಿಡ್ತಾನೆ. ಏನೋ ನನಗೆ ಬಂಧನಗಳೇ ಇಲ್ಲ. ವಾಸ್ತವಿಕವಾಗಿ ಬಂಧನಗಳು ವಾಸ್ತವಿಕತೆಯೋ ಬಂಧನಗಳು ಆರೋಪಿತವೋ? ಇದನ್ನು ಸಾಕಷ್ಟು ಸಲ ನಾವು ಗುರುತಿಸಿದ್ದೀವಿ. ನಮ್ಮ ಜೀವನದಲ್ಲಿ ಲಭ್ಯವಾದಂತಹ ಬಂಧನ ಸ್ವರೂಪದ ಎಲ್ಲ ಅನುಭವಗಳು ಆರೋಪಿತ, ಸ್ವಯಂ ಆರೋಪಿತ. ಯಾರಾದರೂ ಬಂದು ನಿನಗೆ ಎರಡು ಕೊಂಬಿವೆ ಅಂತ ಹೇಳಬೇಕಾಗಿಲ್ಲ, ನನಗೆ ಕೊಂಬಿವೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಈಗ ಇವನನ್ನ ಕೊಂಬಿನಿಂದ ಹೇಗೆ ಬಿಡುಗಡೆ ಮಾಡೋದು ಹೇಳಿ? ಯಾರು ನನಗೆ ಕೊಂಬುಗಳಿವೆ ಅಂತ ಸ್ಯಾಂಕ್ಷನ್ ಮಾಡಿ ಹೇಳಿ ಹೋಗಿಲ್ಲ, ನಾನೇ ಸ್ವಯಂ ಆರೋಪಿತ ಮಾಡ್ಕೊಂಡ್ಬಿಡಿ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನಂತೇಳಿ, ನನಗೆ ಎರಡು ಕೊಂಬುಗಳಿವೆ. ಆ ಹನುಮಾನ್ ಉಪಾಸಕ ಮಾಡಿದಂತೆ, ಹನುಮ ಮಾರುತಿ ಉಪಾಸಕ ಋಷಿಕೇಶ್ನೊಳಗೆ ಗೊತ್ತಾಯ್ತ. ನಾವು ಪೂಜ್ಯ ಸ್ವಾಮಿ ಜೊತೆ ಮಾತಾಡ್ತಾ ಸತ್ಸಂಗದಲ್ಲಿ ಕೂತಿದ್ದು, ಆ ಸಂದರ್ಭದಲ್ಲಿ ಸರಿ ಟೈಮಿಗೆ ಸತ್ಸಂಗ ಕೂರ್ತಿದ್ದು, ಸರಿ ಟೈಮಿಗೆ ಒಬ್ಬ ಸಾಧು ಗಂಗೆಯಲ್ಲಿ ಸ್ನಾನ ಮಾಡಿ ನಮ್ಮ ಘಾಟ್ನೊಳಗೆ ದಯಾನಂದ ಘಾಟ್ನೊಳಗೆ ಬಂದು ಹಿಂಗೆ ಹೋಗ್ತಿದ್ದ ಅವನು ಹೊರಗಡೆ. ಅವನು ಹೋಗುವಾಗ ಬರುವಾಗ ನಮ್ಮ ಲಕ್ಷ ಅವನ ಕಡೆ ಹೋಗ್ತಿತ್ತು, ಯಾಕೆ ಅವನ ವಿಚಿತ್ರವಾದ ನಡವಳಿಕೆ. ಅವ ಮಧ್ಯ ಮಧ್ಯದ ಹಿಂಗೆ ಜಿಗಿದು ಜಿಗಿದು ಹೋಗ್ತಾ ಇದ್ದ, ಕೊನೆಗೆ ಆವಾಗಿವಾಗ ಹಿಂಗೆ ಹಿಂಗೆ ಮಾಡ್ತಾ ಇದ್ದ. ನಾವು ಒಂದ್ ದಿವ್ಸ ನೋಡಿದ್ವಿ, ಹತ್ತು ದಿವ್ಸ ನೋಡಿದ್ವಿ, ಒಂದ್ ತಿಂಗಳು ನೋಡಿದ್ವಿ, ಅದು ತಿಂಗಳಗಟ್ಟಲೆ ಕ್ಯಾಂಪ್ ಅದು. ನಮಗೂ ತಡ್ಕೊಳ್ಳಿಕ್ಕಾಗಲಿ ಪೂಜೆ ಸ್ವಾಮೀಜಿ ಕೇಳಿದ್ವಿ, ವೈ ಡಸ್ ಇಟ್ ಡೂ ಲೈಕ್ ದಿಸ್, ಅವನು ಯಾಕೆ ಹಿಂಗೆ ಮಾಡ್ತಾನೆ. ಓ ಯು ವಾಂಟ್ ಟು ನೋ ದಟ್, ಎಸ್ ಸ್ವಾಮೀಜಿ, ಹೀ ಈಸ್ ಎ ಮಾರುತಿ ಉಪಾಸಕ. ಮಾರುತಿ ಉಪಾಸಕನಾಗಿದ್ದರಿಂದಾಗಿ ಮೊದಲನೇ ಆರೋಪ, ಅವ ಮಾರುತಿ ಉಪಾಸನ ಎಷ್ಟು ಮಾಡಿಬಿಟ್ಟಾನೆ ಅಂತಂದ್ರೆ, ನಾನೇ ಮಾರುತಿ. ಈಗ ನಾನೇ ಮಾರುತಿ ಅಂತ ಯಾವಾಗ ನೀ ಅಂದ್ಕೊಂಡಿಯೋ, ಜೊತೆಗೆ ಎಲ್ಲ ನಿನ್ನ ಬೆನ್ನತ್ತಿ ಬರ್ತವೆ. ನನಗೊಂದು ಬಾಲ ಇದೆ, ಯಾಕೆ ನಾನು ಮಾರುತಿ. ಈ ಬಾಲ ಇದ್ರಿಂದಾಗಿ ಅವರಿವರು ತುಳಿದ್ರೆ ಬಾಲಕ್ಕೆ ಗಾಯನಾಗ್ತದೆ, ನನಗೂ ನೋವು ಆಗ್ತದೆ. ಅದನ್ನು ಏನು ಮಾಡೋದು, ಈ ಕಡೆ ಮಕ್ಕಳು ಬಂದರೆ ಆ ಬಾಲ ಹಿಂಗೆ ಮಾಡ, ಈ ಕಡೆ ಜನ ಬಂದರೆ ಬಾಲ ಹಿಂಗೆ ಮಾಡ. ಹಿಂಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲರ ಮಧ್ಯದಿಂದ ಪಾರಾಗಿ ಅವನು ಸ್ನಾನಕ್ಕೆ ಹೋಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಎಲ್ಲರ ಮಧ್ಯದಿಂದ ಪಾರಾಗಿ ಅವನು ತನ್ನ ಬಾಲವನ್ನು ರಕ್ಷಿಸಿಕೊಂಡು ಬಂದ. ಈಗ ಹೇಳ್ರಿ, ಈ ಬಾಲ ವಾಸ್ತವಿಕ ಬಾಲವೋ ಏನು ಆರೋಪಿತ? ಈ ಆರೋಪಿತ ಬಾಲ ಹೇಗೆ ಹೋಗ್ತದೆ, ಈ ಆರೋಪಿತ ಬಾಲ ಹೇಗೆ ಹೋಗ್ತದೆ? ವಿವೇಕದಿಂದ, ಜ್ಞಾನದಿಂದ, ಸ್ಪಷ್ಟವಾದ ಜ್ಞಾನದಿಂದ, ನಿಸ್ಸಂಶಯವಾದ ಜ್ಞಾನದಿಂದ, ನಿಸ್ಸಂದೇಹವಾದ ಜ್ಞಾನದಿಂದ. ಏನು ಜ್ಞಾನ ಅಂದ್ರೆ, ನನಗೆ ಬಾಲನೇ ಇಲ್ಲ, ಎಲ್ಲಿವರೆಗೂ ನನಗೆ ಬಾಲ ಹಿಂದೂ ಇದ್ದಿದ್ದಿಲ್ಲ, ಇವತ್ತು ಇಲ್ಲ, ಮುಂದೆಯೂ ಇರುವುದಿಲ್ಲ ಅನ್ನುವುದು ಅವನಿಗೆ ಸ್ಪಷ್ಟವಾಗುವುದಿಲ್ಲವೋ ಅಲ್ಲಿವರೆಗೂ ಅವನ ಈ ಆಟ ನಿಲ್ಲ. ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಆರೋಪಿತ ಅಂತ ನಾವು ಅದರ ಹೇಳಿದ್ದೀನಿ. ಇದು ನಮ್ಮ ಜೀವನ ಆರೋಪಿತವಾದ ಜೀವನ, ಯಾರೂ ಆರೋಪ ಮಾಡಿದ್ದು ಅಲ್ಲ. ಏ ಉತ್ತಮ ನಟನಿದ್ದೀಯಪ್ಪ, ಇದು ಇನ್ನೊಬ್ಬರು ನನ್ನ ಮೇಲೆ ಆರೋಪ ಮಾಡಿದ್ದು. ಉತ್ತಮ ಗಾಯಕನಿದ್ದೀಯಪ್ಪ, ಮತ್ತವರು ನನ್ನ ಮೇಲೆ ನನಗೆ ಅವರು ಆರೋಪ ಮಾಡಿದ್ದು. ಆದ್ರೆ ಈಗ ನಾನು ಹೇಳಿದ ಆರೋಪ ಇದೆ ಅಲ್ವೋ, ಇದು ಸ್ವಯಂ ಆರೋಪಿತ. ದುಃಖಿ ನಾನು ಆರೋಪಿತ, ಸುಖಿ ನಾನು ಆರೋಪಿತ. ಹಾಗೆ ಈ ಆರೋಪಿತವಾದ ವೃತ್ತಿಗಳನ್ನು ನಾಶಪಡಿಸಿಕೊಳ್ಳುವನೋ ಕೊಳ್ಳಬೇಕೋ, ಅಥವಾ ಅವು ಆರೋಪಿತ ಅವನ್ನ ಅವಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಅನ್ನುವ ಜ್ಞಾನ ಸ್ಪಷ್ಟವಾಗಬೇಕ. ನಾವೇನಂದ್ಕೊಂಡಿವಿ, ಹಾ ಸಿಟ್ಟು ಹೋಗಿಬಿಡಬೇಕು, ದುಃಖದ ಅನಿಸಿಕೆಯನ್ನು ಬರಲೇಬಾರದು. ಹಾಗೇನಿಲ್ಲ, ಹಾಗೇನಿಲ್ಲ, ಹಸಿವು ಆಗಲೇಬಾರದು, ನಿದ್ದೆ ಹತ್ತಲೇಬಾರದು. ಯಾಕೆ ನಾನು 24 ಗಂಟೆ ಎಚ್ಚರ, ನನ್ನ ಸ್ವರೂಪ ಏನು, ಎಚ್ಚರ. ಅದನ್ನ ನಿದ್ದೆ ಅಥವಾ ನಿದ್ದೆ ಹತ್ತ ಇವನಿ ಅಂತ ಅವನಲ್ಲಿ ನಿದ್ದೆ ಮಾಡ್ತಾನೆ. ಪೂರಾ ಪ್ರಪಂಚನೇ ಆರೋಪಿತ. ಪೂಜ್ಯ ಸ್ವಾಮೀಜಿ ಸೇವೆ ಮಾಡಬೇಕಾದ್ರೆ ಐಶ್ವರ್ಯ ಅಂತ ಬಂದಿದ್ರಲ್ಲ, ಅವರ ತಂದೆ ನಾನು, ನಾವು ಆಪ್ತ ಮಿತ್ರರು, ಅವರು ಕನ್ನಡದವರು, ನಾನು ಕನ್ನಡದ, ಅವರು ಮಂಗಳೂರಿನವರು, ಮಂಗಳೂರು ಉಡುಪಿಯವರು, ನಾವು ಹುಬ್ಬಳ್ಳಿಯವರು. ನಮ್ಮದು ಒಂದು ಚೆನ್ನಾಗಿ ಫ್ರೆಂಡ್ಶಿಪ್ ಕೂಡಿತ್ತು. ಒಂದು ದಿವಸ ನಾನು ನೋಡ್ಕೊಳ್ತಿದ್ದೆ, ಒಂದು ದಿವಸ ಅವ್ರು ನೋಡ್ಕೊಳ್ತಿದ್ದೆ. ಕೆಲವು ಸಂಗತಿಗಳ ಊಟ ಆದಮೇಲೆ ವಿಶ್ರಾಂತಿಗೆ ಹೋಗುವ ಸಮಯದಲ್ಲಿ ಹೊರಕ್ಕಾಯ್ತಾ ಕೊಡೋದು, ಒಂದು ದಿವಸ ನನ್ನ ಕೆಲಸ, ಒಂದು ದಿವಸ ಅವ್ರ ಕೆಲಸ. ಆ ದಿವಸ ನನ್ನ ಪಾಳಿ ಇತ್ತು, ಅವರು ಹೋಗಿದ್ರು ವಿಶ್ರಾಂತಿ ಹೋಗಿದ್ರು, ಪೂಜ್ಯ ಸ್ವಾಮೀಜಿ ವಿಶ್ರಾಂತಿ ಹೋಗಿದ್ರು. ನಾನು ಕೂತಿದ್ದೆ, ಸುಮಾರು ಎರಡು ಕಾಲು ಎರಡೂವರೆ ಆಗಿತ್ತು. ದಣೂತಿ ಒಂದು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹೆಂಗಸರು ಬಂದು ಭಾರಿ ದಣೂತಿ. ಹಾಂ ಹಾಂ, ಆ ದಣೂತಿ ಹೆಂಗಸರು ಬಂದು ಒಂದು ಏಳೆಂಟು ಸ್ಟೆಪ್ಸ್ ಇದ್ದವು, ಇಳಿದು ಕೆಳಗಿಳಿದು ಸ್ಟೇ ಸ್ವಾಮೀಜಿ ಕಾಟೇಜ್ ಹತ್ರ ಬಂದು, ಸ್ವಾಮಿ ಕ್ಯಾಕರೆ ಅಂತ ಹೇಳಿ. ನಾನಂದೆ ವಿಶ್ರಾಂತಿ ಮೇಹ ಅಂತ. ಯಾ ವಿಶ್ರಾಂತಿ ಮೇಹ ಸೋಗಯ್ಯ ಯಾ ಜನರಲ್ಲಿ ನಾವು ಡಿಸ್ಟರ್ಬ್ ಮಾಡುದಿಲ್ಲ. ಹೀಗಾಗಿ ನಾನದೆ ಮೈತೋ ದೇಖಾ ನಹಿ ಶಾಯತ್ ಸೋಯರ ಹಿಂಗೆ ಬಹುಶಃ ಮಲಗಿರ್ಬೋದು. ಯಾ ಅದಕ್ಕ ಸ್ವಾಮಿ ಸೋ ಜಾತೆ ಶುರುವಾತ ನೋಡಿ ಅಂದ್ರೆ ಮನುಷ್ಯರಲ್ವ, ಏನು ಬಂಡೆನಾ ಜನಕ್ಕೆ ಕಾನ್ಸೆಪ್ಟ್ ಇಲ್ಲ. ಏನ್ ಕಾನ್ಸೆಪ್ಟ್ ಇದೆ ಅದು ಅವರಾಗಿನೇ ಆರೋಪ ಮಾಡಿಕೊಂಡಂತಹ ಕಾನ್ಸೆಪ್ಟ್ ಇರೋದು. ಹೀಗಾಗಿ ವಿವೇಕ ಚೂಡಾಮಣಿಯ ಈ ಪ್ರಾರಂಭಿಕ ಭಾಗದಲ್ಲಿಯೇ ಅವನ್ನ ಸ್ವಚ್ಛವಾಗಿ ತಿಳಿಯಾಗಿ ಮಾಡ್ತಾ ಹೋಗ್ತಾರೆ. ಜ್ಞಾನ ಅಂದ್ರೆ ಏನದು, ಜ್ಞಾನ ಅಂದ್ರೆ ಏನದು, ಸಂಶಯ ಸಂದೇಹ ರಹಿತವಾದ ಸ್ಪಷ್ಟತೆ. ಯಾವ್ದ್ರ ಬಗ್ಗೆ, ನನ್ನ ಬಗ್ಗೆ. ಅದು ಒಂದು ಸ್ಪಷ್ಟ ಆದ್ರೆ ಬಾಕಿವೆಲ್ಲವೂ ತಾವಾಗಿನ ಸ್ಪಷ್ಟವಾಗಿಬಿಡ್ತವೆ. ಜಗತ್ತಿನ ತತ್ವದ ಸ್ಪಷ್ಟತೆ ಏನು, ಈಶ್ವರನ ತತ್ವದ ಸ್ಪಷ್ಟತೆ ಏನು, ಅದು ಅವು ಎರಡೂ ಅಟೆಂಡ್ ಮೊದಲು ಆಗಬಾರ್ದು. ಮೊದಲು ಏನು ಅಟೆಂಡ್ ಆಗಬೇಕು, ನನ್ನ ಸ್ಪಷ್ಟತೆ ಏನು, ಅವು ಎರಡು ಯಾಕಾಗಬಾರ್ದು. ನಾನಿದ್ರ ಜಗತ್ತು, ನಂದು ಜಗತ್ತು ಸಂಬಂಧ ಇದ್ರೆ ಈಶ್ವರ, ಈಶ್ವರ ಮೊದಲು ಬರುವುದಿಲ್ಲ, ನಾ ಇದ್ದೇನು ಕೇಳರು ಅಂತೇಳಿ. ಜಗತ್ತು ತಾನಾಗೆ ಸಂಬಂಧ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಜಡ. ಹಾಗೆ ಮೊಟ್ಟ ಮೊದಲಿಗೆ ಯಾರ ಪಾತ್ರ ಬರ್ತದೆ, ಯಾರ ಪಾತ್ರ ಬರ್ತದೆ, ಜೀವ. ಈ ಮೂರು ಸಬ್ಜೆಕ್ಟ್, ಜೀವ ಜಗತ್ತು ಈಶ್ವರ, ಇವುಗಳಲ್ಲಿ ಮೊಟ್ಟ ಮೊದಲನೇ ಸಬ್ಜೆಕ್ಟ್ ಬರೋದು ಯಾವುದು, ಜೀವ. ಈ ಜೀವನಿಗೆ ತನ್ನ ಬಗ್ಗೆ ತನಗೆ ಕ್ಲಾರಿಟಿ ಇಲ್ಲ, ತನ್ನ ಬಗ್ಗೆ ತನಗೆ ಅನೇಕ ಸಂದೇಹ ಸಂಶಯಗಳಿವೆ. ತಾನು ಏನು ಸಾಧಿಸಬೇಕು ಅನ್ನೋದ ಗುರಿ ಗೊತ್ತು ಏನು ಇಲ್ಲ ಇವನಿಗೆ. ಹೀಗಾಗಿ ಅವನನ್ನು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಈ ಅಹಂ ಪ್ರತ್ಯಯ ಆಲಂಬನ ಇದೆಯಲ್ವೋ, ಈ ಅವಲಂಬಿತವಾದಂಥ ಅಹಂ, ಅಹಂ ಅವಲಂಬಿತ, ಏನು ಅವಲಂಬಿತ, ವೃತ್ತಿ ಅವಲಂಬಿತ ಏನಿದೆಯೋ ಇದು ಅಹಂಕಾರ. ಏ ಯಾವ ಆಲಂಬನನು ಇಲ್ರಿ ಆತ್ಮ. ಇವನೇನ್ ಮಾಡ್ತಾನೆ, ಮೂರು ಅವಸ್ಥೆಗಳಿಗೆ ಸಾಕ್ಷಿ, ಪಂಚಕೋಶಗಳಿಂದ ಬೇರೆಯಾಗಿ ಇದ್ದಾನೆ. ಇದ್ಕೊಂಡು ಏನ್ ಮಾಡ್ತಾನವನು, ಜಾನಾಮಿ ಜಾನಾಮಿ ಜಾನಾಮಿ ಜಾನಾಮಿ ಜಾನಾಮಿ ಜಾನಾಮಿ ಜಾನಾಮಿ, ತಿಳಿದೆನು ತಿಳಿಯುತ್ತೇನೆ ತಿಳಿಯುತ್ತೇನೆ ತಿಳಿಯುತ್ತೇನೆ, ಇದನ್ನು ತಿಳಿದೆನು ಇದನ್ನು ತಿಳಿಯುತ್ತೇನೆ ತಿಳಿತಾ ಇದ್ದೇನೆ. ಹಾ ಜಾನಾಮಿ ಜಾನಾಮಿ ಜಾನಾಮಿ, ಏನ್ ಜಾನಾಮಿ, ಸಕಲಂ ಜಾನಾಮಿ. ಸಕಲಂ ಇದು ಭಾರಿ ಚಂದದ, ಎಲ್ಲವನ್ನೂ ತಿಳಿಯುತ್ತೇನೆ ತಿಳಿತಾ ಇದ್ದೇನೆ, ತಿಳಿದವನು ಎಲ್ಲವನ್ನೂ ತಿಳಿದವನು, ಎಲ್ಲವನ್ನೂ ತಿಳಿತಾ ಇದ್ದೇನೆ ಎಲ್ಲವನ್ನೂ ತಿಳಿಯುತ್ತೇನೆ. ಎಲ್ಲವನ್ನು ಅಂದ್ರೆ ಏನ್ರಿ, ಜಗತ್ತೆಲ್ಲವನ್ನು ಸಾರಿ, ಈ ಜಗತ್ತೆಲ್ಲವನ್ನು ಅಂತ ನೀನು ಹೇಳ್ತಾ ಇದ್ದೀಯೋ ಅದನ್ನ ಮೂರೇ ಮೂರು ಅನುಭವಗಳಲ್ಲಿ ತಿಳಿಸ್ತಾರೆ. ಏನು ಮೂರು ಅನುಭವಗಳು? ಜಾಗೃತ ಅನುಭವ, ಸ್ವಪ್ನ ಅನುಭವ, ಸುಶುಪ್ತಿ ಅನುಭವ. ನಾಲ್ಕನೇ ಅನುಭವ ಅಂತ ಹೇಳಪ್ಪ, ಇವು ಮೂರು ಬಿಟ್ರೆ ಸ್ವಾಮಿ ಸ್ವರ್ಗದ ಅನುಭವ ಹೋದ ನೋಡಂತವ. ಈಗ ಹೇಳ ನಿಮ್ಗೆ ಎಷ್ಟು ಅನುಭವ? ಹೋದಾಗ ನೋಡೋಣ, ನೀನು ಹೋದಾಗ ನಾನು ಬರ್ತೀನಿ, ನಾನು ಹೋದಾಗ ನೀನು ಬಾ. ಈಗ ಹೇಳೋ ಈ ಮೂರು ಅನುಭವ ಬಿಟ್ಟು ಇನ್ನೊಂದು ಬೇರೆ ಏನಾದರೂ ಅನುಭವ ಇದೆಯಾ? ಯಾವುದೇ ಅನುಭವ ಹೇಳಿಕೊಂಡ್ರು ಕೂಡ ಆ ಅನುಭವವನ್ನು ಈ ಮೂರೇ ಕ್ಷೇತ್ರಗಳಲ್ಲಿ ನಾವು ಏನು ಮಾಡ್ಲಿಕ್ಕೆ ಬರ್ತದೆ? ಗುರುತಿಸಿದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ. ಸುಷುಪ್ತಿ ಅಂದರೆ ಗಾಢ ನಿದ್ರ, ತನಿ ನಿದ್ರ. ಈ ಮೂರೂ ಕ್ಷೇತ್ರಗಳಲ್ಲಿ ಜಾನಾನು ಜಾನಾನು ಜಾನಾನು ಜಾನಾನು ಅಂತ ಯಾವನು ಇದ್ದಾನೋ, ಮೂರೂ ಕ್ಷೇತ್ರಗಳಲ್ಲಿ ಜಾನಾಮಿ ಜಾನಾಮಿ ಅಂತ ಯಾವನು ಇದ್ದಾನೋ ಅವನು ಕಿಂ ಜಾನಸಿ, ಅವನು ಏನನ್ನು ತಿಳಿದಿದ್ದಾನೆ, ಏನನ್ನು ತಿಳಿದಿದ್ದಾನೆ? ನಾಮರೂಪಗಳನ್ನು. ನಮ್ಮ ಎಲ್ಲ ತಿಳುವಳಿಕೆಗಳು ಕೂಡ ನಾಮರೂಪಗಳಲ್ಲಿಯೇ ಲಭ್ಯವಾಗ್ತವೆ. ನಾಮರೂಪಗಳಲ್ಲಿ ಲಭ್ಯವಾದ ಎಲ್ಲ ಅನುಭವಗಳು ನಾಮರೂಪ. ಈ ನಾಮರೂಪಗಳು, ಉದಾಹರಣೆಗೆ ಇದು ಮಡಿಕೆಯ ಅನುಭವ. ಮಡಿಕೆಯ ಅನುಭವ ನಮಗೆ ನಾಮರೂಪದಲ್ಲಿ ಲಭ್ಯ ಆಗಿದೆ, ಮಡಿಕೆ ಲಭ್ಯ ಆಗಿಲ್ಲ. ಮಡಿಕೆಯ ಬಗೆಗಿರುವ ನಾಮ, ಮಡಿಕೆಯ ಬಗೆಗಿರುವ ರೂಪ, ಇವೆರಡೂ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತವೆ. ಆ ಟ್ರಾನ್ಸ್ಫರ್ ಆಗಿರುವಂತಹ ನಾಮರೂಪವನ್ನು ನಾವು ಜಾನಾಮಿ ಜಾನಾಮಿ ಅಂತೀವಿ. ದಯವಿಟ್ಟು ಹೇಳ್ರಿ, ನೀವು ಏನನ್ನ ತಿಳಿದಿದ್ದೀರಿ? ಮಡಿಕೆನ ತಿಳಿದೇ ಇಲ್ಲ. ಮಡಿಕೆಯ ಚಿತ್ರ ಏನು ಮುಡಿದು ಆ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಅನಿಸ್ತದ ಸ್ವಾಮೀಜಿ ಕೈಯೊಳಗೆ ಮಡಿಕೆ ನೋಡಿಕತ್ತೀವಿ ಅಂತೇಳಿ, ಆದ್ರೆ ನಾವು ಸ್ವಾಮೀಜಿ ಕೈಯಲ್ಲಿಯೇ ಮಡಿಕೆ ನೋಡ್ತಾನೆ ಇಲ್ಲ. ನಾವು ಯಾವ ಮಡಿಕೆ ನೋಡ್ತಾ ಇದ್ದೀವಿ? ವೃತ್ತಿ ಸಹಿತವಾದ ಮಡಿಕೆ ನೋಡ್ತಾ ಇದ್ದೀವಿ. ಆ ವೃತ್ತಿ ಹೊರಗಿಲ್ಲ, ಅಂತಃಕರಣದೊಳಗಿದೆ. ಅಂತಃಕರಣ ಏನೋ ಒಂದು ಸ್ಕ್ರೀನ್ ಇದ್ದಂತೆ. ಈ ಸ್ಕ್ರೀನ್ ಮೇಲೆ ವೃತ್ತಿಗಳು ಹೇಗೆ ಮೂಡ್ತಾ ಇರ್ತಾವೋ, ಚಿತ್ರಗಳು ಹೇಗೆ ಮೂಡ್ತಾ ಇರ್ತಾವೋ, ಹಾಗೆ ಅಂತಃಕರಣ ಅನ್ನುವಂತಹ ಸ್ಕ್ರೀನ್ ಮೇಲೆ ಮಡಿಕೆ ಅನ್ನುವ ಚಿತ್ರ ಮೂಡ್ತದೆ. ಈಗ ಹೇಳು, ನೀ ಅನುಭವಿಸಿದ್ಯಾವುದು? ಅನುಭವಿಸಿದ್ಯಾವುದು? ಚಿತ್ರ ಅನುಭವಿಸಿದೀಯ. ಅಂದ್ರೆ ಇಂದಿನವರೆಗೂ ಕೂಡ ನೀ ಜಗತ್ತಿನ್ನು ನೋಡೇ ಇಲ್ಲ, ಜಗತ್ತಿನ ಚಿತ್ರ ನೋಡಿಯ, ಆ ಜಗತ್ತಿನ ಇಂಪ್ರೆಷನ್ ನೋಡಿಯ, ಆ ಜಗತ್ತಿನ ಭಾವವನ್ನು ಗುರುತಿದೀಯ. ಆ ಭಾವದಲ್ಲಿಯೇ ದುಃಖ ಸುಖ ಸಿಟ್ಟು ಆ ಮಾತ್ಸರ್ಯ ಎಲ್ಲ ಬೆಳೆಸ್ಕೊಂಡಿಯ. ಇದ್ರ ಬಗ್ಗೆ ಯಾರಿಗೂ ಸಿಟ್ಟು ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ. ಇದನ್ನ ವೃತ್ತಿ ಅಂತ ಕರೀತಾರೆ. ಅಂದ್ರೆ ನಮ್ ನಮ್ ಜಗತ್ತು ಮತ್ತು ಜಗತ್ತಿನ ಸಂಬಂಧ, ನಮ್ ನಮ್ ಜಗತ್ತು ಮತ್ತು ಜಗತ್ತಿನ ಸಂಬಂಧ ನಮ್ ನಮ್ಮ ಮಾನಸಿಕ ವ್ಯಾಪಾರದಲ್ಲಿ ಇರುತ್ತೆ. ಹ್ಞೂ ಅಂತೀರ, ಹ್ಞೂ ಅಂತೀರ. ನಮ್ ನಮ್ ಜಗತ್ತಿನ ಸಂಬಂಧ ನಮ್ ನಮ್ ಮಾನಸಿಕ ವ್ಯಾಪಾರದಲ್ಲಿ ಇರ್ತದದು. ಈ ಹೊರಗಿನ ಜಗತ್ತಿನ ಸಂಬಂಧನೇ ಬಂದಿಲ್ಲ. ಹೀಗಾಗಿ ಒಂದು ವಾಚ್ ಒಬ್ಬರಿಗೆ ಸುಖ ಆದ್ರೆ ಅದೇ ವಾಚ್ ಇನ್ನೊಬ್ಬರಿಗೇನಾಗಿರ್ತದೆ? ದುಃಖ ಆಗಿರ್ತದೆ. ಒಬ್ಬರು ಫ್ಯಾನ್ ಹಾಕಿದ್ರೆ ಅವ್ರಿಗೆ ಸುಖ ಆಗಿದ್ರೆ ಮತ್ತೊಬ್ಬರಿಗೆ ಅದೇ ಫ್ಯಾನ್ ಏನಾಗಿರ್ತದೆ? ದುಃಖ ಆಗಿರ್ತದೆ. ಯಾಕೆ? ಮೂಗು ಕಟ್ಕೊಂಡಿರ್ತದೆ. ಈ ಹರಿಸ್ರಿ ಫ್ಯಾನ್ ಹರಿಸ್ರಿ, ಇವನು ಭಾರಿ ಶಕೆ ಆಗಿರ್ತದೆ ಅವನು ಫ್ಯಾನ್ ಹಾಕೋತಾನೆ. ಅವ ಎದ್ದವನ ಫ್ಯಾನ್ ಹಾರಿಸ್ತಾನೆ, ಇವ ಎದ್ದವನ ಫ್ಯಾನ್ ಹಾರಿಸ್ತಾನೆ, ಅವ ಎದ್ದವನು. ಯಾವ ಜಗತ್ತಿನ ಜೊತೆ ನಾವಿದ್ದೇವೆ? ನಮ್ಮ ಒಳಗಿನ ಜಗತ್ತಿನ ಜೊತೆ. ಒಂದು ಹಣ್ಣು ಒಬ್ಬರಿಗೆ ಇಷ್ಟ ಆಗ್ತದೆ, ಒಂದು ಹಣ್ಣು ಅದೇ ಇನ್ನೊಬ್ಬರಿಗೆ ದ್ವೇಷ ಆಗ್ತದೆ. ಒಬ್ಬ ಜಾಮೂನ್ ಹೊಡೆದ ಹೊಡಿತಾನ, ಇನ್ನೊಬ್ಬ ಅಂತಾನೆ ತರಬೇಡ್ರಿ ಹತ್ರ ಅಂತಾನೆ. ಅವ್ಯಾಕೆ ತರಬೇಡ್ರಿ ಅಂತಾನೆ, ನಿಮ್ಗೆ ಗೊತ್ತಿಲ್ಲ. ಜಾಗೃತಾವಸ್ಥೆಯಲ್ಲಿ ಮಾತ್ರ ಇದಲ್ಲ, ಸ್ವಪ್ನದಲ್ಲಿಯೂ ಮಡಿಕೆ ಕಾಣಿಸ್ತಾವ ಇಲ್ಲೋ ಹಣ್ಣು. ಬೇರೆ ದಾರಿಲ್ಲ ನಿಮಗೆ, ಸಾರ್ವತ್ರಿಕ ಅನುಭವ. ಸ್ವಪ್ನದಲ್ಲಿ ಮಡಿಕೆ ಕೊಂಡ್ಕೊಳಕ್ ಹೋದ್ರೆ ಸ್ವಪ್ನದೊಳಗೆ ಹೀಗೆ ಹೀಗೆ ಮಾಡಿದ್ರೆ ಶಬ್ದ ಕೇಳಿಸ್ತದ ಇಲ್ಲ ಹ್ಞೂ ಅಂದ್ರೆ ಜಲ್ದಿ. ಸ್ವಪ್ನದೊಳಗೆ ಯಾರು ಚಿಲ್ಲರೆ ವಾಪಸ್ ಕೊಟ್ಟಿದ್ದಾದ್ರೆ ಅದು ಹರಕ ಮುಲ್ಕ ನೋಟ್ ಇತ್ತಂದ್ರೆ ವಾಪಸ್ ಕೊಡ್ತೀರೋ ಇಲ್ಲ ಸ್ವಪ್ನದೊಳಗೆ? ಎಲ್ಲ ಗೊತ್ತವೆ ಸಾರ್ವತ್ರಿಕ ಅನುಭವದಲ್ಲಿ, ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲಿ ಏನೇನು ವೃತ್ತಿಗಳು ಲಭ್ಯವಾಗ್ತವೋ ಆ ವೃತ್ತಿಗಳ ಜೊತೆ ನಮ್ಮ ಭಾವ ಇರ್ತದೆ. ಅದಕ್ಕಾದರೆ ಬುದ್ಧಿ ತದ್ವೃತ್ತಿ ಸದ್ಭಾವಂ. ಇನ್ನ ಭಾವಂ ಇಷ್ಟೇ ಅಲ್ಲ, ಅಭಾವಂ ಅಪಿ. ನಾವು ಜಾಗೃತ ಸ್ವಪ್ನದಲ್ಲಿಯ ಭಾವಗಳನ್ನಷ್ಟೇ ಮೆಹಸೂಸ್ ಮಾಡುವುದಿಲ್ಲ, ಮತ್ತೇನ್ ಮಾಡ್ತೀವಿ? ಇನ್ನೊಂದು ಅನುಭವ ಅದ, ಅಭಾವಂ ಅಭಾವಂ ಅಭಾವಂ ಅಭಾವಂ. ಏನ ಅಭಾವಂ? ಮನೆ ಗೊತ್ತಿದೆ ಭಾವಂ. ಆದರೆ ಒಂದು ಅನುಭವದಲ್ಲಿ ಹೇಗಿರ್ತದ್ರೆ ಮನೆ ಇದೆ ಅನ್ನೋದು ಗೊತ್ತಿಲ್ಲ, ಕೋಣೆ ಇದೆ ಭಾವಂ. ಅನುಭವ ಹೇಗಿರ್ತದೆ ಒಂದು ಒಂದು ಕ್ಷೇತ್ರದಲ್ಲಿ ಅಂದರೆ ಅಲ್ಲಿ ಕೋಣೆ ಇದೆ ಅನ್ನೋದು ಗೊತ್ತಿಲ್ಲ, ಮನೆ ಇದೆ ಗೊತ್ತಿಲ್ಲ, ಕೋಣೆ ಇದೆ ಗೊತ್ತಿಲ್ಲ, ಕಾಟ್ ಇದೆ ಗೊತ್ತಿಲ್ಲ, ಬೆಡ್ ಇದೆ ಗೊತ್ತಿಲ್ಲ, ಬಾಗಿಲ ಹಾಕಿದ್ದೀನಿ ಗೊತ್ತಿಲ್ಲ, ಬಾಗಿಲ ಹಾಕಿಲ್ಲ ಗೊತ್ತಿಲ್ಲ. ಚಂದ ಬಂದ್ಬಿಡ್ತಪ್ಪ ಅದು ಕೋತಿ ಒಳಗಡೆ ಚಂದ. ಗೊತ್ತಾಗ್ತ ನೆನೆ ಬಂದದ್ದು ಗೊತ್ತಿಲ್ಲ. ಇನ್ನೇನು ತನ್ನ ಮಾರುತಿ ಮಾರುತಿ ರಾಯನ ಕೆಲಸ ಶುರು ಮಾಡಬೇಕು ಅನ್ಸೊತ್ತಿಗೆ ಯಾರೋ ಜೋರಾಗಿ ಕೂಗ್ಬಿಟ್ರು, ಏ ಅಂದ ಕೂತಿ ನನಗೇನು ಕಾಣಿಸ್ತಿಲ್ಲ ಆದ್ರೆ ನನಗೆ ಹಚ್ಚ. ಆ ಮಧ್ಯದಲ್ಲಿ ಏನಾಗಿತ್ತು, ಆ ಮಧ್ಯದಲ್ಲಿ ಏನಾಗಿತ್ತು? ಎಚ್ಚರದಿಂದ ಈಗ ಎಚ್ಚರವಾಗುವುದರ ಮಧ್ಯದಲ್ಲಿ ಏನಾಗಿತ್ತು? ಅಭಾವಂ. ಅಲ್ಲಿ ಯಾವ ಭಾವವೂ ಇಲ್ಲ, ಅದನ್ನು ಸುಷುಪ್ತಿ ಅಂತ ಕರೀತಾರೆ. ಜಾಗೃತದಲ್ಲಿ ವೃತ್ತಿಗಳ ಭಾವ, ಸ್ವಪ್ನದಲ್ಲಿ ವೃತ್ತಿಗಳ ಭಾವ, ಗಾಢ ನಿದ್ರೆಯಲ್ಲಿ ಎಲ್ಲ ಅಭಾವ ಎಲ್ಲ ಅಭಾವ. ಬುದ್ಧಿ ತದ್ವೃತ್ತಿ ಸದ್ಭಾವಂ ಅಭಾವಂ. ಹೌದಾ? ಇವುಗಳಲ್ಲಿ ಇವನು ಸೇರ್ಕೊಂಡಿದ್ದಾನೆ ನೋಡಿ, ಚಂದ ಸೇರ್ಕೊಂಡಿದ್ದಾನೆ. ಅಹಮಿತಿ ಅಹಮಿತಿ ಅಹಮಿತಿ ಸೇರ್ಕೊಂಡಿದ್ದಾನೆ. ಹೇಗೆ ಸೇರ್ಕೊಂಡಿದ್ದಾನೆ? ನನಗೇನು ಗೊತ್ತಾಗಲಿಲ್ಲ, ನನಗೇನು ಗೊತ್ತಾಗಲಿಲ್ಲ, ನನಗೇನು ಗೊತ್ತಾಗಲಿಲ್ಲ ಸೇರ್ಕೊಂಡಿದ್ದಾನೆ. ನನಗೆ ಕನಸು ಬಿದ್ದಿತ್ತು, ನನಗೆ ಕನಸು ಬಿದ್ದಿತ್ತು, ನನಗೆ ಕನಸು ಬಿದ್ದಿತ್ತು ಸೇರ್ಕೊಂಡಿದ್ದಾನೆ. ನನಗೆ ಹುಳಿ ಹತ್ತಿತು, ಖಾರ ಹತ್ತಿತು, ನನಗೆ ಸಿಟ್ಟು ಬಂತು, ನನಗೆ ಸುಖ ಆಯಿತು, ನನಗೆ ದುಃಖ ಆಯಿತು, ಜಾಗೃತದಲ್ಲಿ ಗುರುತಿಸ್ತಾನೆ. ಹೀಗೆ ಈ ಗುರುತಿಸುವವನಿದ್ದಾನಲ್ಲ ಇವನು, ಅಹಂ ಅಹಂ ಅಹಂ ಇತಿ ಅಯಂ ಆತ್ಮ. ಈ ಆತ್ಮನು ಅಹಂ ಅಹಂ ಅಂತ ಎಲ್ಲರಿಗೂ ಕೂಡ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಅಹಂ ಪ್ರತ್ಯಯ ಆಲಂಬನಂ. ನೀವು ವ್ಯವಹಾರ ಮಾಡೋನು ಯಾರಿವನೋ ಪ್ರತ್ಯಯ ಆಲಂಬನ ವೃತ್ತಿ ಸಹಿತವಾದ ನಾನು ಪ್ರತಿಯೊಂದು ಶ್ಲೋಕದಲ್ಲಿ ಅದನ್ನು ನಾನು ಒತ್ತು ಮಾಡಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಜೀವ ಅನ್ನೋನು ಎಲ್ಲೋ ಬೇರೆ ಇದ್ದಾನೆ, ಆತ್ಮ ಅನ್ನೋನೆಲ್ಲೋ ಬೇರೆ ಇದ್ದಾನೆ ಅಂತ ನೀವು ಅರ್ಥಕ್ಕೆ ಬರಬಾರ್ದು ಅಂತ ನಾ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ದೊಡ್ಡ ಅನರ್ಥ ಆಗ್ತದೆ. ಎಲ್ಲೋ ಜೀವ ಎಲ್ಲೋ ಆತ್ಮ ಅಲ್ಲ, ಆತ್ಮನೇ ಜೀವ. ಅಜ್ಞಾನದಿಂದಾಗಿ, ಎಚ್ಚರ ತಪ್ಪಿದ್ದರಿಂದಾಗಿ, ಅವಿವೇಕದಿಂದಾಗಿ, ವಿಚಾರ ಮಾಡದೇ ಇರುವುದರಿಂದಾಗಿ, ಅವಿಚಾರದಿಂದಾಗಿ, ನೀವು ಎಲ್ಲ ಸಿನಾನಿಮ ಶಬ್ದಗಳು ಪ್ರಸಂಗಾವಧಾನವಾಗಿ ಪ್ರಯೋಗಿಸಿದಾಗ ಅದಕ್ಕೆ ಅರ್ಥ ಬರ್ತದೆ. ಎಲ್ಲ ಶಬ್ದಗಳು ಒಂದೇ ಅರ್ಥವನ್ನು ತೋರಿಸ್ತವೆ. ಹೀಗಾಗಿ ಇವನೇನಾಗಿದ್ದಾನೆ, ಅಹಂ ಜಾನಾಮಿ ಅಹಂ ಜಾನಾಮಿ. ಓಕೆ, ಮುಂದಿನ ಶ್ಲೋಕ. ಯಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಶ್ಚನ ಯಶ್ಚೇತಯತಿ ಬುದ್ಧ್ಯಾದಿ ನ ತದ್ಯಂ ಚೇತಯತ್ಯಯಂ. ಯಪಶ್ಯತಿ ಸ್ವಯಂ ಸರ್ವಂ ಯಂ ನ ಪಶ್ಯತಿ ಕಶ್ಚನ ಯಶ್ಚೇತಯತಿ ಬುದ್ಧ್ಯಾದಿ ನ ತದ್ಯಂ ಚೇತಯತ್ಯಯಂ. ಯಹ ಅಸ್ತಿ ಕಶ್ಚಿತ್ ಸ್ವಯಂ ಅಂತ ಹೇಳಿದ್ರಲ್ಲ, ಹಂಗೆ ಇಲ್ಲೊಂದು ಶಬ್ದ ಹೇಳ್ತಾರೆ. ಯಹ ಅವನು ಯಾರೋ ಒಬ್ಬನಿದಾನಲ್ಲವೋ, ಯಾರವನು? ಸ್ವಯಂ ಸರ್ವಂ ಪಶ್ಯತಿ. ಮತ್ತೆ ನೋಡ್ರಿ, ನಮ್ಮಲ್ಲೇ ನೋಡ್ಕೊಂಬಣಿಗ, ನಮ್ಮಲ್ಲಿ ಒಬ್ಬರಿದ್ದಾರೆ, ನಮ್ಮೆಲ್ಲರಲ್ಲಿಯೂ ಸೇರಿ ಒಬ್ಬರಲ್ಲ, ನಮ್ಮ ನಮ್ಮಲ್ಲೇ ಒಬ್ಬರಿದ್ದಾರೆ. ಅವ್ರು ಏನ್ ಮಾಡ್ತಾರೆ? ಅವರು ಇದ್ಕೊಂಡು ಸ್ವಯಂ ಸರ್ವಂ ಪಶ್ಯತಿ. ಯಾವ ಧಾತು? ದೃಷ್ಪಶ್. ದೃಷ್ಪಶ್ ಚೇಂಜ್ ಇನ್ ಫಾರ್ಮ್. ಧಾತು ದೃಶ್, ಚೇಂಜ್ ಫಾರ್ಮ್ ಯಾವುದು? ಪಶ್. ಕಾಂಜುಗೇಷನ್ ಯಾವುದು? ಪಶಯದನ ಪಶ್ಯದನ ಕಾರಕ ದಿಮಾಗ್. ಮತ್ತೆ ಅರ್ಧ ಅರ್ಧ ನಿದ್ರೆ ಮಾಡ್ತಾ ಇದ್ರೆ ಹೆಂಗ್ ಬರ್ತಾ ಇದ್ರು? ಏನಿವೆ ಪಾಪ ದೃಷ್ಪಶ್. ಸಂಸ್ಕೃತದೊಳಗೆ ಬಹಳ ಕೇರ್ಫುಲ್ ಆಗಿರ್ಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು. ಒಂದು ಶಬ್ದ ಈಚೆ ಆಚೆ ಮಾಡಿದ್ರೆ ಅರ್ಥ ಬೇರೆ ಆಗ್ಬಿಡುತ್ತೆ. ನೆನಪಿಟ್ಕೋಬೇಕು, ದರ್ ಇಸ್ ನೋ ಧಾತು ಕಾಲ್ಡ್ ಪಶ್, ದರ್ ಇಸ್ ಧಾತು ಕಾಲ್ಡ್ ದೃಶ್. ಅಂಡ್ ದೃಶ್ ಚೇನ್ ಫಾರ್ಮ್ ಇಸ್ ಪಶ್. ಧ್ರು ಬೇರೆ, ಅದು ಬೇರೆ ಇರ್ಬೋದು. ನಾ ಹೇಳೋದು ದೃಶ್, ದೃಶ್ ಫೋರ್ತ್ ಕಾಂಜುಗೇಷನ್. ದೃಶ್ ಪಶ್ ಪಶ್ಯ ಪಶ್ಯತಿ ಪಶ್ಯಾಮಿ ಪಶ್ಯಾವಹ ಪಶ್ಯಾಮಹ ಪಶ್ಯಸಿ ಪಶ್ಯತಃ ಪಶ್ಯತ ಪಶ್ಯತಿ ಪಶ್ಯತಃ ಪಶ್ಯಂತಿ. ದೃಶ್ಯಾಮಿ ದೃಶ್ಯಾವಹ ದೃಶ್ಯಾಮಹ ಅಲ್ಲ, ಪಶ್ಯಾಮಿ ಪಶ್ಯಾವಹ ಪಶ್ಯಾಮಹ. ಓಕೆ, ದಟ್ಸ್ ಫೈನ್. ಯಾ ಪಶ್ಯತಿ ಅಷ್ಟು ಶಬ್ದ ಇದ್ದಾರೆ ಪಶ್ಯತಿ. ಅವನೇನು ಸ್ವಯಂ ಸರ್ವಂ ಪಶ್ಯತಿ. ಎಷ್ಟು ಚಂದ್ರ ನೋಡಿ, ಯಾವನ ಇದ್ದಾನಪ್ಪ ಅವ, ಸರ್ವಂ ಪಶ್ಯತಿ. ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಗಾಳಿ ಈ ವೃಕ್ಷ ಈ ವನಸ್ಪತಿ ಈ ಮರಗಳು ಈ ವೃಕ್ಷಗಳು ಈ ನದಿ ಈ ನೀರು ಈ ಪರ್ವತ ಹಾ ಹಾಗೆ ಬನ್ರಿ, ಈ ರಾಜ್ಯ, ಈ ದೇಶ, ಈ ರಾಜ್ಯ, ಈ ಭೂಮಿ, ಈ ಮನೆ, ಈ ಕಟ್ಟಡ, ಈ ಕೇರಿ, ಈ ಓಣಿ, ಈ ಕಟ್ಟಡ ಹಾಗೆ ಬರ್ರಿ, ಈ ಹಾಲು, ಈ ಹಾಲ್ನೊಳಗೆ ಈ ಕಾರ್ಪೆಟ್ಟು ಹಾಗೆ ಬರ್ರಿ, ಪಶ್ಯತಿ ಪಶ್ಯತಿ ಪಶ್ಯತಿ ಬರ್ರಿ ಹಾಗೆ. ಈ ಶರೀರ, ಈ ಶರೀರವನ್ನು ನೋಡ್ತಾ ಇದ್ದಾನೆ. ಪಶ್ಯತಿ ಪಶ್ಯತಿ, ಬರೇ ಶರೀರ ನೋಡುದಿಲ್ಲ, ಶರೀರದ ವಿಕಾರಗಳನ್ನು ನೋಡ್ತಾನೆ. ಯಾಕೋ ಕೈ ಸೆಳಿತಾ ಇದೆ, ಯಾಕೋ ಕಾಲು ಜಗ್ತಾ ಇದೆ, ಅಲ್ಲ ಇವನೇ ಯಾರ್ದೋ ಶರೀರ ನೋಡ್ದಂಗೆ ಹೇಳಿಕತ್ತೀಯಲ್ಲೋ, ಯಾರ್ದೋ ಶರೀರ ಅಲ್ಲ ನಂದ ಶರೀರ, ಆದ್ರೂ ಕೂಡ ನಾನಲ್ಲ. ಯಾಕೆ ನನಗೆ ಗೊತ್ತಾಗ್ತದೆ, ಏನ್ ಗೊತ್ತಾಗ್ತದೆ, ವಿಕಾರ, ಆ ಶರೀರದ ವಿಕಾರ. ಪಶ್ಯಾಮಿ ಪಶ್ಯಾಮಿ ಪಶ್ಯಾಮಿ, ಪಶ್ಯಾಮಿ ಚಂದದ ನೋಡು. ಯಾವುದನ್ನ ನಾನು ನೋಡುತ್ತೇನೆಯೋ, ಕೇಳ್ಕೊಳ್ಳಿ, ಯಾವುದನ್ನ ನಾನು ನೋಡುತ್ತೇನೆಯೋ ಅದನ್ನು ಬಿಟ್ಕೊಟ್ಟು ನಾನು ಬೇರೆ ಇದ್ದೇನೆ. ಇದನ್ನು ಬಿಟ್ಕೊಟ್ಟು ನಾ ಬೇರೆ ಇದ್ದಾಗ ಮಾತ್ರ ನಾ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ಶರೀರ ನೋಡ್ತಾ ಇದ್ದೇನೋ ಇಲ್ಲೋ, ಅದನ್ನು ನಾನು ನೋಡುವವನು ಶರೀರ ಬಿಟ್ಕೊಟ್ಟು ಬೇರೆ. ಪ್ರಾಣದ ವಿಕಾರ ನೋಡ್ಲಿಕ್ಕತ್ತೇನೋ ಇಲ್ಲೋ, ಕೆಂಬಂದದ, ಯಾಕೋ ನೆಗಡಿ ಆಗ್ಯದ, ಮೂಗು ಕಟ್ಕೊಂಡದ, ಯಾಕೋ ಗುರ್ರ ಅಂತದ ಹೊಟ್ಟಿ, ಇವೆಲ್ಲ ಯಾವ ವಿಕಾರ? ಪ್ರಾಣದ ವಿಕಾರ. ಪಶ್ಯಾಮಿ ಪಶ್ಯಾಮಿ, ಬಾ ಒಳಗಿನ್ನು ಹಂಗೆ, ಇನ್ನ ಒಳಗ ಬಾ. ದುಃಖಂ ಪಶ್ಯಾಮಿ, ಸುಖಂ ಪಶ್ಯಾಮಿ, ಕ್ರೋಧಂ ಪಶ್ಯಾಮಿ, ಏನೇನನ್ನ ನಾನು ನೋಡ್ತೇನೋ ಅದನ್ನ ಬಿಟ್ಕೊಟ್ಟು ನಾನು ಬೇರೆ ಇದ್ದೇನೆ. ಬಾ ಒಳಗಿನ್ನು ಹಂಗೆ. ಹಾಗರೆ ಏನೋ ನಾನು ಅದೇ, ಅದು ಯಾವನೋ ಒಳಗಿದ್ದುಕೊಂಡು ಎಲ್ಲವನ್ನೂ ನೋಡುತ್ತಾ ಇದ್ದಾನೋ, ಕಾಮ, ನಾವೀಗ ಏನು ನಿರ್ಣಯ ಹೇಳುದಿಲ್ಲ, ಎಲ್ಲ ನೋಡ್ತಾ ಇದ್ದಾನೋ, ಆದರೆ ಯಾರೂ ಅವನನ್ನು ನೋಡೋದಿಲ್ಲ. ನಾನು ಸೂರ್ಯನ ನೋಡ್ತೀನಿ, ಸೂರ್ಯ ನನ್ನನ್ನು ನೋಡ್ತಾ ಇಲ್ಲ. ನಾನು ಪರ್ವತವನ್ನು ನೋಡ್ತೀನಿ, ಪರ್ವತ ನನ್ನನ್ನು ನೋಡ್ತಾ ಇಲ್ಲ. ನಾನು ಶರೀರ ನೋಡ್ತೀನಿ, ಶರೀರ ನನ್ನನ್ನು ನೋಡೋದಿಲ್ಲ. ನಾನು ಪ್ರಾಣವನ್ನು ನೋಡ್ತೀನಿ, ಪ್ರಾಣ ನನ್ನನ್ನು ನೋಡೋದಿಲ್ಲ. ನಾನು ಮನಸ್ಸು ಬುದ್ಧಿಗಳನ್ನು ನೋಡ್ತೀನಿ, ಆದರೆ ಮನಸ್ಸು ಬುದ್ಧಿಗಳಿಗೆ ನನ್ನನ್ನು ನೋಡುವ ಶಕ್ತಿ ಇಲ್ಲ. ಆತ್ಮನು ಎಲ್ಲವನ್ನು ನೋಡುತ್ತಾನೆ, ಯಾವೂ ಆತ್ಮನನ್ನು ನೋಡುವ ಶಕ್ತಿ ಹೊಂದಿಲ್ಲ. ಕಾಟ, ಏನ್ ಕಾಟ, ಅಪ್ಪ ಈ ಬೆಳಕು ಎಲ್ಲಿಂದ ಬಂತು? ಈ ಬ್ಯಾಟ್ರಿಯಿಂದ ಬಂತಪ್ಪ. ಅಪ್ಪ ಈ ಬ್ಯಾಟ್ರಿಯಾಗಿನ ಬೆಳಕು ಎಲ್ಲಿಂದ ಬಂತು? ಒಳಗೆ ಶೆಲ್ ಅಂತವ, ಆ ಶೆಲ್ನಿಂದ ಈ ಬೆಳಕು ಬಂದದ ನೋಡಪ್ಪ. ಅಪ್ಪ ನನಗೆ ಈ ಬೆಳಕಿನಾಗ ಶೆಲ್ ತೋರಿಸು. ಯಾವ ಬೆಳಕಿನಾಗ? ಬ್ಯಾಟ್ರಿ ಬೆಳಕಿನಾಗ ಶೆಲ್ ತೋರಿಸು. ಈಗ ಅಪ್ಪ ನಿಮ್ಮ ಬ್ಯಾಟ್ರಿ ಬೆಳಕಿನಾಗ ಶೆಲ್ ತೋರಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಯಾಕಂದ್ರೆ ಬ್ಯಾಟರಿಯ ಬೆಳಕಿಗೆ ಶೆಲ್ಲನ್ನು ನೋಡುವ ಶಕ್ತಿ ಇಲ್ಲ, ಶೆಲ್ ಬೇಕಾದ್ರೆ ಆ ಬೆಳಕನ್ನು ನೋಡುತ್ತದೆ. ಆತ್ಮ ಎಲ್ಲವನ್ನು ನೋಡುತ್ತಾನೆ, ಆದರೆ ಯಾವೂ ಆತ್ಮನನ್ನ ನೋಡುವ ಸಾಧ್ಯತೆ ಹೌದೋ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕ ನೇಮ ವಿದ್ಯುತ್ತೋ ಭಾತಿ ಕುತಃ ಅಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಹೌ ಬ್ಯೂಟಿಫುಲ್ ಇಟ್ ಈಸ್. ನ ಕ್ವಶ್ಯತಿ ಕಶ್ಚನ ಯಶ್ಚೇತಯತಿ ಬುದ್ಧಾದಿ. ಕೇನೋಪನಿಷತ್ತಿಗೆ ಹೋಗ್ರಿ ನೀವು ಈಗ. ಯಶ್ಚೇತಯತಿ ಬುದ್ಧಾದಿ, ಯಾವುದೂ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವನ್ನು ಪ್ರಚೋದಿಸುತ್ತದೆ, ಆದರೂ ಯಾವೂ ಕೂಡ ಆತ್ಮನನ್ನ ಪ್ರಚೋದಿಸುವುದಿಲ್ಲ. ಕೀನೇಷಿತಂ ಪತತಿ ಪ್ರೇಷಿತಂ ಮನಃ ಆಗಿದೆ ಎಲ್ಲ ಕೇನೋಪನಿಷತ್ತು. ಯಾವ ಒಂದು ಉಪನಿಷತ್ತು ಆಗಿದೆಯಲ್ಲ ಬೈ ನಿಮ್ದು, ಹಾ ಕೈವಲ್ಲಿ ಆಗಿದೆ. ಕೇನೋಪನಿಷತ್ತಿನಲ್ಲಿ ಮೊದಲನೇ ಶ್ಲೋಕ, ಕೀನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೈತಿ ಯುಕ್ತಃ ಕೇನೇಷಿತಾಂ ವಾಚ ಮಿಮಾಂ ವದಂತಿ ಕೇನ ಇಷಿತಾಂ. ಯಾರ ಇನ್ಸ್ಪಿರೇಷನ್, ಯಾರ ಇನ್ಸ್ಟಿಗೇಷನ್, ಯಾರ ಅಸ್ತಿತ್ವದಿಂದ ಮೊಟ್ಟ ಮೊದಲಿಗೆ ಮನಸ್ಸು ಚಿಗುರಿತು, ಮೊಟ್ಟ ಮೊದಲಿಗೆ ಪ್ರಾಣ ಉಸಿರಾಡಿಸಿತು, ಯಾರ ಚೇತನದಲ್ಲಿ? ಅದು ಎಲ್ಲವನ್ನು ಚೇತಯಿಸುತ್ತದೆ. ಕನ್ನಡ, ಶುದ್ಧ ಕನ್ನಡ. ಯಾವುದರಿಂದಾಗಿ ಎಲ್ಲವೂ ಚೇತಯಿಸಲ್ಪಡುತ್ತವೆಯೋ, ಅಥವಾ ಯಾವುದು ಎಲ್ಲವನ್ನು ಚೇತಯಿಸುತ್ತದೆಯೋ, ಅವು ಯಾವಕ್ಕೂ ಕೂಡ ಆತ್ಮನಿಗೆ ಚೈತನ್ಯ ತುಂಬಲಿಕ್ಕೆ ಆಗುತ್ತೆ. ಆತ್ಮನಿಂದಾಗಿ ಕೈ ಅಲಗಾಡ್ತದ, ಈ ಕೈ ಆತ್ಮನನ್ನು ಅಲಗಾಡಿಸ್ತದ? ಯಾರ ಅಧಿಕಾರವೂ ಇಲ್ಲ. ಸೂರ್ಯಾದಿಗಳಿಂದ ಸಹಿತವಾಗಿ ಒಂದು ಚೀಟಿ, ಒಂದು ಕ್ರಿಮಿಯವರೆಗೆ, ಅದರ ಕ್ರಿಮಿಯಿಂದ ಹಿಡಿದು ಸೂರ್ಯನಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲವೂ ಆ ಆತ್ಮನ ಚೇತನದಲ್ಲಿ ಚೈತನ್ಯಗೊಂಡಿವೆ ವಿನಃ ಅವು ಅವುಗಳಿಗೂ ಕೂಡ ಆತ್ಮನಿಗೆ ಚೈತನ್ಯವನ್ನು ಕೊಡುವ ಶಕ್ತಿ ಇಲ್ಲ. ಬುದ್ಧಿಯಾದಿ ಹಾಕಿ, ಬುದ್ಧಿ ಆದಿ ಬುದ್ಧಿ ಎಕ್ಸೆಟ್ರಾ ಏನಾಗ್ತೀರಿ? ಬುದ್ಧಿಯಾದಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹಾಕ್ರಿ ಅಲ್ಲ. ತದ್ ಯಂ ನ ಚೇತಯತಿ ಅಯಂ, ಅವು ಯಾವೂ ಆತ್ಮನನ್ನ ಚೇತನಗೊಳಿಸಲು ಸಾಧ್ಯವಿಲ್ಲ. ಆತ್ಮನು ಎಲ್ಲವನ್ನೂ ಚೇತನಗೊಳಿಸ್ತಾನೆ, ಆದ್ರೆ ಅವು ಯಾವೂ ಆತ್ಮನನ್ನ ಚೇತನಗೊಳಿಸುವುದಿಲ್ಲ. ಅತ್ರನಾತ್ಮನ್ಯಹಮಿತಿ ಮತಿಬಂಧ ಈಶೋಂಶ ಪುಂಸಃ ಪ್ರಾಪ್ತೋ ಜ್ಞಾನಾಜ್ಜನನ ಮರಣ ಕ್ಲೇಶ ಸಂಪಾತ ಹೇತು ಏನೈವಾಯಂ ವಪುರಿದಮಸತ್ ಸತ್ಯಮಿತ್ಯಾತ್ಮಬುದ್ಧ್ಯಾ ಪುಷ್ಯತ್ಯುಕ್ಷತ್ಯವತಿ ವಿಷಯೈಃ ತಂತುಭಿಕ್ಕೋಶಕೃದ್ವತ್ ಅತ್ರನಾತ್ಮನ್ಯಹಮಿತಿ ಮತಿಬಂಧಃ ಈಶೋಂಶ ಪುಂಸಃ ಪ್ರಾಪ್ತೋ ಜ್ಞಾನಾಜ್ಜನನ ಮರಣ ಕ್ಲೇಶ ಸಂಪಾತ ಹೇತು ಏನೈವಾಯಂ ವಪುರಿದಮಸತ್ ಸತ್ಯಮಿತ್ಯಾತ್ಮಬುದ್ಧ್ಯಾ ಪುಷ್ಯತ್ಯುಕ್ಷತ್ಯವತಿ ವಿಷಯೈಃ ತಂತುಭಿಃ ಕೋಶಕೃದ್ವತ್. ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನೋಡೋಣ ಹೇಳ್ರಿ ಎಲ್ಲರೂ. ಅತ್ರಾನಾತ್ಮನ್ಯಹಮಿತಿ ಮತಿ ಬಂಧಃ ಏಷಂ ಶಂಭೋ ಮಹಾ